ಈಗ ನಮ್ಮ ಜೊತೆಯಲ್ಲಿ ಶ್ರೀಧರ್ ದೇವಣ್ಣ ನಾಯ್ಕ ಅವರಿದ್ದಾರೆ. ಇವರು ಹಿರೇಗುತ್ತಿ ಗ್ರಾಮದವರು, ಹಿರಿಯ ರೈತರು ಮತ್ತು ಪ್ರಗತಿಪರ ರೈತರು. ಜೊತೆಗೆ ಏನೇನು ಮಾಡ್ತಾರೆ ಕೇಳೋಣ. ನಮಸ್ಕಾರ ಶ್ರೀಧರ್ ನಾಯ್ಕ ಅವರೇ. ನಮಸ್ಕಾರ. ಈಗ ತಾವು ಒಬ್ಬ ಹಿರಿಯ ರೈತರು, ಏನೇನು ಬೆಳೆ ಬೆಳಿತೀರಿ, ಎಷ್ಟೆಲ್ಲ ಜಮೀನಿದೆ? ನಮಗೆ ಖುದ್ದ ಆಸ್ತಿ 2 ಎಕರೆ ಇದೆ, ನಮ್ಮ ಹೆಂಡತಿಯಿಂದ 1 ಎಕರೆ ಚಿಲ್ಲರೆ ಇದೆ, ಮತ್ತೆ ಇನ್ನು ಬೇರೆಯವ್ರದ್ದು ನೌಕರಿ ಬಿಗೋರಿ ಹೋದ್ರದ್ದು 1-3-4 ಎಕರೆ ಮಾಡಿಟ್ಟು 7 ಎಕರೆವರೆಗೆ ನಾನು ಮಾಡ್ತೆ. ಅದೇ ಏನೇನ್ ಮಾಡ್ತೀರಾ ಅದರಲ್ಲಿ? ಮಳೆಗಾಲಕ್ಕೆ ಬತ್ತನೆ, ಇದು ಹಿಂಗಾರಿ ಪೀಕ್ ನಲ್ಲಿ ಶೇಂಗಾ, ಇನ್ನು ಸ್ವಲ್ಪ ಕಬ್ಬು. ಕಬ್ಬು ಏಪ್ರಿಲ್ ಮಾರ್ಚ್ ತುದಿಗೆ ಏಪ್ರಿಲ್ದಲ್ಲಿ ಅವು ಸ್ವಲ್ಪ 10 ಗುಂಟೆ ಕಬ್ಬು ಇಟ್ಕೊಳ್ಳೋದು. ಈಗ ತೋರಿಸ್ಕೋಬೇಕು ಕಬ್ಬು ಚಲೋ ಆಗಿದೆ. ಕಬ್ಬು ಹೆಂಗ್ ಚಲೋ ಆಯ್ತು? ಅದು ಈ ನಮ್ಮ ಗೋವಿನ ಗೊಬ್ಬರ, ಒಂದು ಗುಂಟಿಗೆ 60 ಮೂಟೆ ಹಾಕ್ಬಿಟ್ರೆ, ಮತ್ತೆ ಇದು DAP ಆ ಹೂರ್ಸ್ಬೇಕ್ರಿ, ಹುಡಿ ಮಣ್ಣು ಬ್ಯಾಗ್ ಹೂರ್ಸ್ಬಿಟ್ರೆ ನೀರು ಚಲೋ ಮಳೆ ಬರೋ ತನಕ ಒಂದು 4 ಬಾರ್ ನೀರು ಹಾಕ್ಬಿಟ್ರೆ ಕಬ್ಬು ಚಲೋ ಆಗಿ ಆಗ್ತದೆ. ಅದ್ರ ಬಗ್ಗೆ ಅದಕ್ಕೆ ಸಂಪೂರ್ಣ ಅರಿವಿದೆ ನಮಗೆ. ಕಬ್ಬು ನಾವು 22 ವರ್ಷದಿಂದ 65ನೇ ವರ್ಷದವರೆಗೆ ಬಂದು ಅದ್ರ ಹೆಂಗ್ ಮಾಡ್ಬೇಕ ಏನು ಅನ್ಕಂಡೆ ಗ್ರಾಮ ಸೇವಕರು ಇವರಲ್ಲ ಹಿಂದೆ ಅದರ ಸಂಪೂರ್ಣ ಅನುಭವ ತಿಳ್ಕೊಂಡಾಗದೆ. ಅವರು ಯಾವ್ಯಾವ ಟೈಮಿಗೆ ಯಾವ್ಯಾವ ಗೊಬ್ಬರ ಕೊಡಬೇಕು ಅನ್ಕಂಡೆ ಅವ್ರು ತಿಳ್ಕೊಂಡು ಏನು ಅವ್ರ ಗೊಬ್ಬರ ಕೊಟ್ಟರು, ನಮ್ಮ ಈ ಸೆಗಣಿ ಗೊಬ್ಬರ ಮೇಲೆ ಆ ಗೊಬ್ಬರ ಹಾಕಿದ್ರೆ ಅದು ಬೇರೆ ಬರೋಕೆ ಎಲ್ಲ ಚಲೋ ಆಗ್ತದೆ. ಕಬ್ಬು ಮತ್ತೆ ತುದಿವರೆಗೂ ತನ್ನ ಇದರ ಬೆಳೀತೆ ಉಳಿತದೆ, ಇಲ್ಲದಿದ್ರೆ ಸ್ವಲ್ಪ ಹುಟ್ಟಂಗೆ ಆಗ್ತದೆ, ಹಾಳಾಗೋಗ್ತದೆ. ಹಿಂಗೆಲ್ಲ ಇದೆ. ಈ ಭೂಮಿಗಾದ್ರೂ ಭತ್ತಕ್ಕಾದ್ರೂ 8 ಮೊಟ್ಟೆ ಗೊಬ್ಬರ ನಮ್ಮ ಗೋವಿನ ಗೊಬ್ಬರ ಹಾಕೊಂಡ್ರೆ ಬೆಳೆ ಚಲೋ ಆಗ್ತದೆ. ಕಡಿಮೆ ಪ್ರಮಾಣದಲ್ಲಿ ಅಂದ್ರೂ 5 ಮೊಟ್ಟೆಯವರು ಹಾಕ್ಬೇಕಾದ್ರೆ, 5 ಮೊಟ್ಟೆಗಿಂತ ಕಡಿಮೆ ಹಾಕಿದ್ರೆ ಬೆಳೆ ಬರೋದು. ಅವ್ರು ಹೇಳ್ತಾರೆ ನಾವು ಆ ಗೊಬ್ಬರ ಇಂತಿಷ್ಟು KG ಹಾಕ್ಬೇಕು, DAP ಹಾಕ್ಬೇಕು, ಸೂಪರ್ ಹಾಕ್ಬೇಕು, ಯಾವ್ದು ಹಾಕಿದ್ರು ಅದು ಇರಬೇಕು. ಅದು ಇದ್ದು ಈ ಗೊಬ್ಬರ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತದೆ, ಸ್ವಲ್ಪ ಇಂಪ್ರೂವ್ ಆಗ್ತದೆ. ಆದ್ರೆ ಈಗ ನಮಗೆ ಬೆಳೆ ಎಷ್ಟು ಬೆಳೆದ್ರು ಪೂರೈಸೋದಿಲ್ಲ ಸರ್. ಯಾಕೆಂದ್ರೆ ಕೂಲಿ 350 ರೂಪಾಯಿ ಹೋಗಿದೆ. ಅದು ಒಂದು ಗುಂಟಿಗೆ ಹೆಚ್ಚಂದ್ರೆ ಸಾಮಾನ್ಯ 40 KG 45 ಇಲ್ಲಿ ಈ ಕರಾವಳಿ ಭೂಮಿಗೆ ಅದು ಘಟ್ಟದಷ್ಟು ಬೀಳುವುದಿಲ್ಲ ಹೇಳಿ. ಇನ್ನು ಮತ್ತೊಂದು 5 KG ಹಳ್ಳದ ಸೈಡ್ಗೆ ತೇವಾಂಶ ಇದ್ದ ಮಣ್ಣಿಗೆ ಬೆಳೀತದೆ. ಅವರು ಕೂಲಿ ಕೊಟ್ಟು ಅದಕ್ಕೆ 3-4 ತರದ ಕೂಲಿ ಕೊಡ್ಬೇಕಾಗ್ತದೆ. ಬಡಿಬೇಕಾದ್ರೂ ಕೊಡ್ಬೇಕು, ಕಟ್ ಮಾಡ್ಬೇಕಾದ್ರೂ ಕೊಡ್ಬೇಕು, ನಟ್ಟಿ ಮಾಡ್ಬೇಕಾದ್ರೆ. ಹಾಗಾಗಿ ಅಷ್ಟು ಪೂರೈಸೋದಿಲ್ಲ. ಹಾಗಾಗಿ ರೈತಗೆ ಬೆಳೆ ಮಾಡೋಕೆ ಉಮೇದಿ ಬರೋದಿಲ್ಲ. ನಮ್ಮಲ್ಲಿ ಕೃಷಿಯವರು ಅರುಣ ಇವರು ಮತ್ತೆ ನಮ್ಮ ರಾಮು ಸರು ಅಗ್ರಗುಣಿ ಶ್ರೀಕಾಂತ ಇವರೆಲ್ಲ ನಾನು ಸ್ವಲ್ಪ ಹೆಚ್ಚಿನ ಬೆಳೆ ಬೆಳೀತಿ ಅನ್ಕೊಂಡೆ, ಅವ್ರು ಏನು ಮಾಡಿದ್ರು. ಆದರೆ ಬೆಂಗಳೂರು ಮಟ್ಟಿಗೆ ರಾಜ್ಯ ಮಟ್ಟಿಗೆ ಹೋಗಕ್ಕೆ ನನಗೆ ಆಗಲಿಲ್ಲ. ಯಾಕಂದ್ರೆ ನನಗೆ ಸರ್ವೆ ನಂಬರ್ 1 ಎಕರೆಗೆ 1 ಎಕರೆ ಇಲ್ಲ. ಆದ್ರಿಂದ ಅದು ಹಂಗೆ ಮಾಡೋಕೆ ಆಗಲಿಲ್ಲ ನನತೆ. ಈಗ ಅವ್ರು ಹೇಳಿದರು ಯಾರು ಈ ರಾಮ ಸರ್, ಇಲ್ಲ ಅದನ್ನು ಇದು ಮಾಡಿ 2 ಜಾಯಿಂಟ್ ಮಾಡಿದ್ರೆ ನೀನು ಉತ್ತಮ ರೈತರು ಮಾಡಿಸ್ತೀವಿ ವರ್ಷ ಅಂದಿದ್ರು. ಅವ್ರು ಕಳೆದ ಮಾರ್ಚ ತುದಿಗೆ ಏಪ್ರಿಲ್ ಮಾರ್ಚನ ಔಟಾಗಿ ಹೋಗಿದ್ರು. ನಮಗೆ ಯೋಗನೇ ಇಲ್ಲ. ಆದರೆ ಬೆಳೆ ಚಲೋ ಆಗದೆ ಬೇಕಾದ್ರೆ ನೀವೇ ಬಂದಿರಿ ನಮ್ಮ ಬೆಳೆ ಹೆಂಗೆ ಅಂದ್ಕೊಂಡು ಫೋಟೋ ಹೊಡ್ಕೊಂಡು ನೋಡಿಕೊಂಡ್ರೆ ಇದು ಹೌದು ನೀನು ಕಬ್ಬು ಅದೇ ತೆಂಗಿನ ತೋಟ ಅಲ್ಲದ ಭಾಳಷ್ಟು ಮಾಡಲ್ಲ ನಾವು. ಅಂದರೆ ಕಬ್ಬು ಈ ಬೆಳೆ ಮಾಡುವುದರಿಂದ ಅದಷ್ಟು ಮಾಡೋಕ್ಕಾಗಲ್ಲ. ಒಂದು 25-30 ತೆಂಗಿನ ಮರ ಮೊದಲು ನಮಗೆ ಸಹಾಯಕ್ಕೆ ನಮ್ಮ ಮಕ್ಕಳು ಸಿಗ್ತಿದ್ರು. ಅವರು ಟ್ರೈನಿಂಗ್ ಆಗಿ ಅವ್ರು ಮಾಸ್ತರ್ ಆದರು, ಹುಡುಗಿನೂ ಮಾಸ್ತರಣೆ ಆಯಿತು. ಹಿಂಗಾಗಿ ಇನ್ನೊಬ್ಬ ಕೆಲಸ ಮಾಡ್ತಿದ್ದ ಸ್ವಲ್ಪ ಇದ್ದ, ಅವನು 200 ರೂಪಾಯಿ ಸೇರ್ಕೊಂಡ. ಈಗ ನಾವು ಗಂಡ 8-2 ಜನ ಆದರೂ ಆದರೂ 3.5 ಎಕರೆ ಮೇಲೆ ಭತ್ತ ಬೆಳೆದೇವೆ. ಸಾಮಾನ್ಯ 60 ಕ್ವಿಂಟಲ್ ಮೇಲೆ ಪಡಬೇಕು, ತರ್ತದೆ ಗ್ಯಾರಂಟಿ ಅಷ್ಟೇ ಇದೆ. ಇನ್ನು ಕಬ್ಬು ಸಾಮಾನ್ಯ ಒಂದು 45-50 ಡಬ್ಬೆಲ್ಲ 10 ಗುಂಟಿ, 2 ಗುಂಟಿಗೆ 4 ಕಾವಲೆ 10-11 ಡಬ್ಬೆ ಆಗ್ತದೆ. ನಮ್ಮ ಜವಾಬ್ನವರು ನೌಕರಿ ಇದ್ದವ್ರು ನಮ್ಮೆಲ್ಲ 3,000 ರೂಪಾಯಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ಬೆಲ್ಲ ರೇಟ್ ನಿಮ್ಮ ಜೋಲಿ ಬೆಲ್ಲ ಅವೆಲ್ಲ ಇದು ಮಾಡುವುದಿಲ್ಲ. ಇಲ್ಲಿಗೆ ಬಂದು 28 ಹಿಂಗೆ ತಗೋ. ಹಾಗಾಗಿ ನನಗೆ ವಯಸ್ಸಾದರೂ ಅದನ್ನು ಮಾಡ್ತೇ ಇದ್ದೇನೆ. ಹಾಗಾಗಿ ಸಾಕಷ್ಟು ಗೊಬ್ಬರ ಮಾಡ್ತಾನೆ. ದನ ಒಂದು 10 ದನ ಇವೆ ನಮ್ಮ ಕಡೆ. ಹುಲ್ಲು ಬಿಲ್ಲು ಮಾರಾಟ ಮಾಡೋಕೆ ಆಗುದಿಲ್ಲ. ಅವಕ್ಕೆ ಹಾಕೋದು ಗೊಬ್ಬರ ಆಗದೆ ಹಾಕೋದು ಹುಲ್ಲು ತಿಂದು ಹಾಕೋದು. ಸ್ವಲ್ಪ ಪುಣ್ಯನರು ಬರ್ತದವಲ್ಲ ಅನ್ಕಂಡು ಹಾಗೆ ಮುಂದುವರಿಸ್ತೀವಿ. ದೇಹದಲ್ಲಿ ಎಷ್ಟು ದಿವಸ ಬಲ ಇದೋ ಅಷ್ಟು ದಿವಸ ಅದನ್ನು ಮುಂದುವರಿಸ್ತೇನೆ. ಹಾಗೆ ಬಿಡುವುದಿಲ್ಲ. ಹಾಗೆ ಮತ್ತೆ ಇನ್ನೇ ನಿಮ್ಮವರು ಹಿಂಗೆ ಬಂದವರೇನಾರು ಸ್ವಲ್ಪ ಅದಕ್ಕೆ ಹೀಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ನಡ್ಕ ಅಂತ ಹೇಳಿದ್ರೆ ಅದನ್ನು ಅವ್ರ ಮಾತು ಕೇಳಿ ಹೇಗೆ ನೋಡುವ ಅದಕ್ಕೆ ಹೆಂಗಾಗ್ತದೆ ಬೆಳೆ ಅಂದ್ಕೊಂಡೆ. ಅದನ್ನು ಪ್ರಯೋಗ ಯಾರು ಪ್ರಯೋಗ ಹೇಳಿದ್ರು ನಾನು ಬಿಡ್ದಿರು. ಇಲ್ಲಿ ರಿಟ್ ಸಣ್ಣ ರೈತ ಇಷ್ಟು ದೊಡ್ಡ ಮನೆ ಕಟ್ಟುದು ನಮ್ಮ ಮನೆ ಇಲ್ಲಿಂದ 45-50 ಫೂಟ್ ಅದ ಇಲ್ಲಿಂದ ಅಷ್ಟು ಉದ್ದ. ಯಾಕೆಂದ್ರೆ ಹಣ ನನಗೆ ಯಾವತ್ತೂ ಕೊರತೆ ಆಗಲಿಲ್ಲ. ಅಲ್ಲಿಂದಲೇ ಹಂಗಂದ್ರೆ ಹಣ ಇಲ್ಲ ನನ್ನ ಹತ್ರ, ಗೊತ್ತಿತ್ತು ಸ್ಟಾಕ್ ಇಲ್ಲ, ಖರ್ಚಿಗೇನು ತೊಂದರೆ ಆಗಲಿಲ್ಲ. ಹಾಗಾಗಿ ಬೆಳೆಯೆಲ್ಲ ಸರಿಯಾಗಿ ಬೆಳೀತಿದ್ದೇನೆ. ಇನ್ನು ಮುಂದೆ ನಿಮ್ಮ ಹ್ಯಾಂಗ್ ಮಾಡೋದು ಏನು ಅಂತ ಹೇಳಿ ಹಾಗೆ ಬೇಕಾದ್ರೆ ನಾನು ನಡ್ಕೊಳ್ತೇನೆ, ಮಾಡಿ ನೋಡ್ತೇನೆ. ನೀವು ನಮ್ಮ ಮನೆಯವರಿಗೆ ಬಂದದ್ದು ಬಹಳಷ್ಟು ಖುಷಿ ಆಯ್ತು ಸರ್. ಯಾಕೆ ನಮ್ಮವ್ರು ಯಾರ ಹೇಳಿ ಈಗ ಯಾರು ಬೆಳೆ ಬೆಳೆದಿದ್ದರಿಂದ ಇಲ್ಲಿ ಮಟ್ಟಿಗೆ ನಾನೇ ಎಂಬುದವರು ಖಾತ್ರಿ ಪಡಿಸಿ ನಿಮ್ಗೆ ಹೇಳಿದ್ದಾರೆ. ನಿಮ್ಮ ಮನಸ್ಸಿಗೆ ಖಾತ್ರಿನೋ ಹೆಂಗೆ ಎಂಬುದು ನಿಮ್ಮ ಭಾವನೆ ನೀವು ನಿರೀಕ್ಷಣೆ ಮಾಡಿ ಇಂಥದ್ದೇನಾದ್ರು ಬಂದರೆ ನಮಗೆ ಮುಂದಿನ ದಾರಿ ತೋರಿಸಿ ಎಂದೇ ನಿಮ್ಮಲ್ಲ ಕೇಳ್ಕೊಳ್ತೀನಿ ಸರ್. ಕಬ್ಬು ಬಹಳ ವಿಶಿಷ್ಟವಾಗಿ ಬೆಳೀತಾ ಇದ್ದೀನಿ ಅಂತೇಳಿದ್ರೆ, ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಗೊಬ್ಬರ ಹಾಕ್ತೀರಿ, ರಾಸಾಯನಿಕ ಗೊಬ್ಬರನು ಹಾಕ್ತೀರಿ, ಅಲ್ಲಿ ಏನು ತಂತ್ರ, ಅದು ಅಂತರ ಎಷ್ಟಿದೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಅದಕ್ಕೆ ನಾವು ನಮ್ಮ ಈ ಮಿಟ್ಟಿನಲ್ಲಿ ಅದರ ತಲೆ ಮೇಲೆ ನಮ್ಮ ಕಾಲು ಪಾದ ಕೂತಾಯ್ತು, ಆ ತೋಳ್ ಕಟ್ತೇವೆ ನಾವು, ಬರ್ಣ ಕಟ್ತೇವೆ. ಸಾಮಾನ್ಯ ಒಂದು 50 ಫೂಟಿಗೆ 30 ತೋಳ್ ಕಟ್ತೇವೆ, 50 ಫೂಟ ಉದ್ದಕ್ಕೆ ಅದು 30 ತೋಳ್ ಬರ್ತದೆ. ಅದ್ರ ತಲೆ ಮೇಲೆ ನಮ್ಮ ಪಾದ ಕೂತ್ಕೊಂಡ್ರೆ ಆಯ್ತು, ಅಷ್ಟು ಅಗಲದಲ್ಲೇ ನಾವು ಕಟ್ತೇವೆ. 1 ಇಂಚು ಬಿಟ್ಟೆ ನಡ್ತೇವೆ, ಯಾಕಂದ್ರೆ ಆ ಹಾಲಿ ಹೋಗುವಂತ ಕಬ್ಬು ಮಾಡುವುದಿಲ್ಲ ನಾವು. ಅದಾದ್ರೆ ಮತ್ತೆ ಸ್ವಲ್ಪ ಬಿಟ್ಟು ದೂರೇ ಶಿಶಿರ್ಬೋದು, ಸ್ವಲ್ಪ ಒತ್ತಡ ಆಡುವಾಗಲೇ ಎಂಬುವ ದೃಷ್ಟಿಯಿಂದ ಒತ್ತಡ ನಿಡ್ತೇವೆ. ಈಗ ಯಾವುದೇ ಒಂದಾದ್ರೂ ದೂರ ಇದ್ರೆ ಸ್ವಲ್ಪ ಅವರು ನಮ್ಮ ರದ್ದಪಿ ಎಲ್ಲ ಇದು ಬೆಳವಣಿಗೆ ಹೆಚ್ಚಾಗ್ತದೆ, ದೊಡ್ಡಾಗ್ತದೆ. ಯಾವುದೇ ಒಂದು ವಸ್ತು ತಿಳಿವು ಇದ್ರೆ ಸ್ವಲ್ಪ ದೊಡ್ಡಾಗ್ತದೆ, ನಮ್ಮ ಜೀವನ ಸೂತ್ರವೂ ಬಂತು. ದೂರಿದ್ರೆ ಸ್ವಲ್ಪ ಇರುತ್ತೆ, ಒತ್ತಾದ ಕೂಡಲೇ ಅದಕ್ಕೆ ಅಷ್ಟು ರಾಸಾಯನಿಕ ಗೊಬ್ಬರ ಹಾಕ್ಬೇಕು. ನಮ್ಮ ಗೊಬ್ಬರ ಹಾಕಿದ ಕೂಡಲೇ ಅದು ಸಾಮಾನ್ಯ ಒಂದು ಕಡೆ ಒಂದು ಲೇವಲ್ಲಿಗೆ ಬರ್ತದೆ. 2 ಗುಂಟಿಗೆ 12 ಬೆಲ್ಲದವರೆಗೆ ಆದ್ರೆ ಅದು ಚಲೋ ಆದಂಗಾಯ್ತು, ಕನಿಷ್ಠ ಪಕ್ಷ 10 ತರ ಆಗ್ಬೇಕು. ಅದಕ್ಕೂ ಕೆಳಗಾದ್ರೆ ಅದು ಲಾಭದಂಶಕ್ಕೆ ಬರುವುದಿಲ್ಲ, ಮುಂದೆ ಮಾಡೋಕೆ ಉಮೇದಿ ಬರುವುದಿಲ್ಲ. ಕಬ್ಬ ಮಾಡಿ ಆಡುವರಿಗೆ ಬೇಡ, ಕಬ್ಬೆಡ ಸೈಲ ಬಹಳ ಕಠಿಣ. ಅದು ಬೆಲ್ಲ ಆಗಿ ಸಿಹಿ ಆದ್ಮೇಲೆ ಬೆಲ್ಲದ ಡಬ್ಬಿ ತುಂಬುದನ್ನ ಇಲ್ಲ ನೋಡು ಮತ್ತೊಂದು 8 ಗುಂಟಿ ಮಾಡುವ ಎಂಬುದು ತನ್ನಿಂದಾನೇ ಬರ್ತದೆ. ದೇಹದಲ್ಲಿ ಬಲ ಇದ್ರೆ ಶಕ್ತಿ, ಯಾರು ಸಹಾಯ ನನ್ನವರು ಸಹಾಯ ಮಾಡ ನನ್ನವರು ಅಂದ್ರೆ ನಮ್ಮ ಮನೆಯವರು ಸ್ವಲ್ಪ ಇದರಲ್ಲಿ ಸಹಾಯ ಮಾಡಿದ್ರೆ ಮಾಡಕ್ ಬರ್ತದೆ. ಇವರೆಲ್ಲ ಮನೆ ಕೊಡೆ ಬಿದ್ಕೊಂಡೆ ನಾನೇ ಗಾಂಡರು ಒಬ್ಬನೇ ಇರುವುದಾದ್ರೆ ಸಹಾಯ ಬೆಳಕಬ್ಬ ಸಹಾಯ ಈ ಭಾವನೆ ಬರ್ತದೆ. ಹಾಗಾಗಿ ನಮ್ಗೆ ಆ ಇನ್ನೂ ಅದಾಗ್ಲಿಲ್ಲ, ನಮಗೆ ಸಹಾಯ ಸಿಗ್ತಿದೆ, ಅದನ್ನು ಮುಂದುವರಿಸ್ತೇವೆ. ಕಬ್ಬನ ಗದಿಲು ಹಾಗೆ ಯಾರದೇ ಕಬ್ಬಿದ್ರು ನಂದು ಒಂದು ಗುಂಜಿಯರು ಬಲ ಆಗ್ಬೇಕು, ಅದನ್ನು ಮಾಡಬೇಕಾದ್ರೆ ನಂದು ಬಲ ಆಗ್ಬೇಕೆಂಬ ಉದ್ದೇಶದಿಂದ ನಾವು ಮಾಡುದು. ಹಂಗೆ ಬಲ ಆಗ್ತೇ ಇದೆ, ನಾವು ಬಿಡುವುದಿಲ್ಲ. ಗೊತ್ತಾಯ್ತು, ಇನ್ನು ನಟ್ಟಿ ಅದ್ರ ನಡುಕ್ಕೆ ಆಗದೆ ಲೇಟ್ ಆಗಿ ಹೋಯ್ತಾರೆ, ನಡುಕ್ಕೆ ಆಗದೆ ಇದ್ರೆ ಅದನ್ನೇ ಮರ್ಕೊಳಿ ಬಿಟ್ಬಿಡ್ತೇವೆ. ಅಲ್ಲಿ ಗಟ್ಟದ ಮೇಲೆ ಮರ್ಕೊಳಿ ಲೇಕಾಗ್ತದೆ, ಇಲ್ಲೇ ಮರ್ಕೊಳಿ ಮೊಳೆ ರಭಸಕ್ಕೆ ಅದು ಆಗಸ್ಟ್ದಲ್ಲಿ ಬಿದೋಗ್ತದೆ. ಅಂದ್ರೆ ಅದಕ್ಕೆ ಬೇರು ಕಂತವಾಗಿ ಸಿಕ್ಕುವುದಿಲ್ಲ, ಅವಾಗ ಅದು ಒಣಗಾಗ್ಬಿಡ್ತದೆ. ಹಾಗೆ ನಿಟ್ಟು ಕಬ್ಬು ಆದ್ರೆ ಅಷ್ಟು ಬೇಗ ಒಣಗಾಗುದಿಲ್ಲ. ನಮ್ಮ ಹೇಳಿ ನಮ್ಮ ಮಾತು ಕೇಳ್ತದೆ ಸರ್, ಬಳಿ ಕಟ್ಟಲ್ಲ ಹಾಕಿದ್ರೆ ಹೆಂಗಿದ್ರು ಸೆಪ್ಟೆಂಬರ್ ಗುಟ್ಟ ಕುಟ್ಟ ಆಗ್ಲೇಬೇಕಾಗ್ತದೆ. ಭತ್ತನು ಕೂಡ ಬಹಳ ಹೆಚ್ಚಿನ ಇಳುವರಿಯನ್ನು ತೆಗಿತಾ ಇದ್ರಿ. ಭತ್ತ ಜೋಳ ಹೇಗೆ ಭತ್ತ? ಅದಕ್ಕೆ ನಾವು ಹೇಳಿದ್ ನಿಮ್ಗೆ ಸರ್, ತಳಿ ಮುಖ್ಯನೋ ಜಯ, ನಾವು ಈಗ ಜಯನೇ ಬಿಡ್ತಾರೆ. ಈಗ ಸ್ವಲ್ಪ ಈ ನಮ್ಮ ಗ್ರಾಮ ಸೇವಕರ ಒತ್ತಡದಿಂದ ಒಂದು ಕಡ್ಡಿ ಜಯ, ಅದು ಜಯನಂಗೆ ಕಾಣ್ತದೆ. ಆದ್ರೂ ಅದು ಕಡ್ಡಿಲಿ ಒಂದು ಕಡ್ಡಿ ಅದು ತೆನೆ ಲೈಕ್ ಬರ್ತದೆ. ಆದ್ರೆ ಯಾವುದಕ್ಕೂ ಗೊಬ್ಬರ ಹಾಕ್ಬೇಕು. ಜಯ ಈ ಒಂದು ಕಡ್ಡಿ ಹುಳಿ ಮಣ್ಣಿಗೆ ಅಂದ್ರೆ ನೀರು ಕಡಿಮೆ, ಕೆಸರು ಬಹಳ ಕೊಲೆ ಆದ್ರೆ ಅಷ್ಟು ಲೈಕ್ ಹೋದ್ರೆ ಹುಳಿ ಇದ್ದಲೇ ಬೇಕಷ್ಟು ಬುಡ ಆಗ್ತದೆ. ಇನ್ನೇ ನಿಮ್ಮ ಗೌರ್ಮೆಂಟ್ನವರು ಆ ಸಣ್ಣ ಜಯ ಇದ್ರ ಮಾಡಿ ಪ್ಲಾಸ್ಟಿಕ್ ಇದ್ರ ಮೇನು ಗುಬ್ಬ ಹಾಕಿ ನಟಿ ಮಾಡಿಸ್ತಾರೆ ಸರ್. ಆದ್ರೆ ಈ ಕಿಸರ್ನಲ್ಲಿ ಬಲವಾಗಿ 3 ದಿವಸ ಮಳೆ ಬಂತಂದಾದ್ರೆ ಆ ನೆಟ್ಟದ್ದು ಉಪಯೋಗ ಬರುವುದಿಲ್ಲ. ಅದು ಹುಡಿ ಗದ್ದಿಗಾದ್ರೆ ಚಲೋ ಬರ್ತದೆ, ಸಾಧಾರಣ ಬರ್ತದೆ. ನೋಡಿ ನಾನು ಅಂದ್ರೆ ಕೆಲಸ ಎಲ್ಲ ಸುಲಭ, ಮಿಷನ್ ನೆಡುವುದು, ಆ ಮಿಷನ್ ನೆಡುವುದೆಲ್ಲ ಆಗುದಿಲ್ಲ ಇಲ್ಲಿ ನಮ್ಮ ಈ ಭೂಮಿಗೆ. ಇನ್ನು ಹೊಡ್ಪ ಭೂಮಿಗೆ ಆಗ್ತದೆ ಅಂದ್ರೆ ಅರಳಾಗಿ ಹೋಗ್ತದೆ, ಅದು ಹಳ್ಳ ಬಂದು ಅದ್ರ ಬರೆದು ಬಿಡ್ತದೆ, ಅವಾಗ ಅದು ನೆಲ ಕಚ್ಚಿ ಬಿಡ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಇದಾದ್ರೆ ಹಂಗಾಗುದಿಲ್ಲ. ಇದು ಸರಣಿ 17 ದಿವಸಕ್ಕೆ ಸರಣಿ ದೊಡ್ಡದೆ 20 ದಿವಸ ಒಳಗೆ ಇರ್ಬೇಕು ಈ ಒಂದು ಕಡ್ಡಿ ಹೊಲ ಅಂದ್ರೆ ಮುಂದೆ ಬೇರು ಮರಿ ಬಿಡುಕಲ ಸರಿ ಆಗ್ತದೆ. ಲೇಟ್ ಆದ ಕೂಡಲೇ ಆಯ್ತದೆ, ಯಾವ್ದೊಂದು ಬೆಳೆಗೂ ಲೇಟ್ ಆದ ಕೂಡಲೇ ಅದ್ರ ದಿನ ಮರಿ ಉಡುವುದ 17 ದಿವಸದಿಂದ 27 ದಿವಸದವರೆಗೆ 37 ದಿವಸಕ್ಕೆ ಅದಕ್ಕೆ ಹೂವು ಯಾವ್ದಕ್ಕೆ ಕಾಯಿ ಬರುವ ಹೀಗೆ ಬೆಳಿಗ್ಗೆ ಎಲ್ಲವೂ ಹಂಗೆ. ಶೇಂಗಾನಾದ್ರೂ ಹಂಗೆ ಮೂವತ್ತೇಳರಿಂದ 47 ದಿವಸಕ್ಕೆ ಶೇಂಗಾ ಬಿಟ್ಟು ಹೋಗ್ಬೇಕು. 60 ದಿವಸಕ್ಕೆ ಒಳಗೆ ಎಲ್ಲ ಕಾಳಾಯ್ತು. ಮುಂದೆ ಎಷ್ಟು ಇದಾವಲ್ಲ ಯಾವಾಗರು ಯಾವಾಗರು ಮಾಡಿದ್ರೆ ಅದಕ್ಕಿಲ್ಲ, ಅದಕ್ಕೆ ಅಷ್ಟೇ ದಿವಸ ಸೆಕೆ ಬಂದ ಕೂಡಲೇ ಗಿಡ ಚೆಂದ ಆಗ್ತದೆ, ಶೇಂಗಾ ಆಗುದಿಲ್ಲ, ಶೇಂಗದ ಕಡಿಮೆ ಬೇರೆಲ್ಲ ಹೋಗಿ ಮುಯ್ಟ ಗಿಡ ಕಾಡ್ತದೆ, ಶೇಂಗಾ ಆಗದಿದ್ದ ಕೂಡಲೇ ಗಿಡ ಚಲೋ ಆಗ್ತದೆ ಗೊತ್ತಾಯ್ತು. ಅವಾಗ ನೋಡುವ ಲೈಕ್ ಆಗಿದಾರೆ ಅಂತ ಗಿಡ ಸರಿಯಾಗಿ ಅಗಲವಾಗಿ ಆದ್ರೆ ಬೆಳೆ ಚೆನ್ನಾಗಿ ಆಗ್ತದೆ. ಯಾವ್ದು ಮಣ್ಣರು ಅದಕ್ಕೆ ಹದ ತರಬೇಕು ಹೂಡಿ ಮಣ್ಣ. ಕೆಲವು ರೈತರು ಇರ್ತಾರೆ ಏನಾಗ 3-4 ಸರಿ ಇಲ್ಲ, ನಾವೆಲ್ಲ 6-7 ಸಾವಿರ ಮಾಡಿದ್ವಿ ನೆಡುವುದಿಲ್ಲ, ನಮಗೆ ಎಷ್ಟೇ ತ್ರಾಸಾದ್ರು ಮಣ್ಣು ನಮಗೆ ಗಂಧ ಆಗ್ಬೇಕು. ಶೇಂಗ ನೆಡಬೇಕಾದ್ರು ನೆಟ್ಟಾದ್ಮೇಲೆ ಆ ಮಣ್ಣಿಗೆ ನಾವು ಇಲ್ಲಿ ಬಣ ಅಂಬುದು ಕಟ್ತೇವೆ, ಅದು ಹುಡಿಯಾಗಬೇಕು. ಹುಡಿಯಾದ ಕೂಡಲೇ ಕಾವು ಬರ್ತದೆ, ಸ್ವಲ್ಪ ಅದಕ್ಕೆ ಕಾವು ಬಂದ ಆಗ್ತದೆ. ಮೇಲ್ ಮಣ್ಣು ಹುಡಿಯಾದ ಕೂಡಲೇ ಕಳೆ ಆಗುದಿಲ್ಲ, ಆಗಿಂದಾಗಿ ಹುಡಿ ಏನೋ ಅಲ್ಲೇ ಕೇಳ್ಬಿಡ್ತದೆ, ಅದು ಹಸಿಯಾಗಿ ಗಚ್ಚಾಗ್ತದೆ, ಆವಾಗ ಅದು ಹುಲ್ಲು ಹುಟ್ಟುತ್ತದೆ. ಹುಲ್ಲು ಹುಟ್ಟಿದ ಕೂಡಲೇ ಹೋಯ್ತು ಸರ್, ಹುಲ್ಲು ಹುಟ್ಟದಿದ್ದಂಗೆ ನೋಡ್ಕೊಳ್ಬೇಕು, ಆದಷ್ಟು ಹುಟ್ಟಿಸ್ಬೇಕು, ಹಸಿ ಮಾಡಿ ಆ ಹುಲ್ಲನ್ನು ಹುಟ್ಟಿಸ್ಬೇಕು. ಮತ್ತೆ ವಾಪಸ್ ಮತ್ತೆ ಸ್ವಲ್ಪ ನೀರು ಕೊಡ್ತಾರೆ ಏನೋ ನೋಡಿ ಸ್ಪ್ರೇ ಮಾಡ್ಕೊಂಡು ಮತ್ತೆ ಹೂಡಿ ಹದದನ್ನು ಆವಾಗ ಬೀಜ ಹಾಕಿದ್ರೆ ಉತ್ತಮ ಬೆಳೆ ಬರ್ತದೆ. ನಾವು ಆ ಬೆಳೆ ಒಳಗೆ ಯಾವತ್ತೂ ಇಲ್ಲಿ ನೋಡಿ 158 ಚೀಲ ಶೇಂಗಾ ಮಾಡ್ಬೇಕಾದ್ರೆ ಭೂಮಿ ಎಷ್ಟು ಬೇಕು ಸರ್ ನೀವು ಅಂದಾಜು ಹಾಕೊಳ್ಳಿ. ಯಾಕೆಂದ್ರೆ ಒಂದು ಎಕರೆಗೆ ಹೆಚ್ಚಿನ ಇಳುವರಿ 32-34 ಚೀಲ ಗೊತ್ತಾಯ್ತು. ಕಡೆಗಾವನ ಸಕ್ಕರಿಂದ ಇನ್ನೂ 2 ಚೀಲ ಜಾಸ್ತಿ ಆಗ್ಬಹುದು. ಆದ್ರೆ ಆದ ಶೇಂಗಾ ವಜ್ಜಿ ಆಗ್ಬಿಟ್ರೆ ಮತ್ತೊಂದು 2 ಚೀಲ ಜಾಸ್ತಿ ಆದಂಗೆ ಆಯ್ತು, 2-3 ಚೀಲ ಜಾಸ್ತಿ ಆದಂಗೆ ಆಯ್ತು. ಅದು ಹುಳಿ ಆಗ್ಬಿಟ್ರೆ ಒಂದು 3 ಚೀಲ ಕಡಿಮೆ ಆದಂಗೆ ಆಯ್ತು. 153 ಚೀಲದವರೆ ಮಾಡೋಣ ನಾನು. ಈ ಕಳೆದ ವರ್ಷ ಸುತ 75 ಚೀಲ ಮಾಡೋಣ, 198,000 ರೂಪಾಯಿ ಆಗದೆ. ಆದ್ರೆ ಟ್ಯಾಲಿ ಉಳಿದಿಟ್ಟು ಸರ್ 45,000 ರೂಪಾಯಿ ಒಳಗೆ ಒಟ್ಟು ಬಂಡು ಬೇಕು, ಅದಕ್ಕೆ ಅಷ್ಟು ಹಣ ಹಾಕ್ಬೇಕು. ಹಣ ಹಾಕೊಂಡು ಅದ್ರ ಜವಾಬ್ದಾರಿ ತಗೊಂಡ್ರೆ ದನ ಕರು ತಿನ್ಕೋತೀವಿ. ಆವಾಗ ಅವನ್ ಲುಕ್ಷನ್ ಆಗಿ ದಿವಳಿ ಒಂದು ಹೊತ್ತ ಅವನ ಮನೆಯವರು ಸ್ವಲ್ಪ ಸಹಾಯ ಮಾಡ್ಬೇಕು. ಸ್ವಲ್ಪ ಅವ್ರ ಇನ್ನು ಊಟಕ್ಕೆ ಬರಲಲ್ಲ ಅದೇನ್ ಮಾಡ್ತಾರೆ ಅವ್ರ ಅಂದ್ರೆ ಸ್ವಲ್ಪ ಜಾಗೃತಿ ಮಾಡ್ರೆ ಏನೂ ಆಗುದಿಲ್ಲ, ನಮ್ಗೆ ಅಂತ ತೊಂದರೆಗಳು ಆಗಲ್ಲ. ನಮ್ದು ಮತ್ತೆ ನಾವು ಬೇಲಿ ಮಾಡ್ತೇವೆ, ನಮ್ ಬೇಲಿ ಮಾಡಿದ್ಮೇಲೆ ಅಲ್ಲಿ ದನ ಬೇನ ಹುಕ್ಕುವಂತ ಬೇಲಿ ಮಾಡೋದಿಲ್ಲ ನಾವು. ಗುಟ್ಟ ಗರ್ತದ ಗಡ್ಡ ಗುಟ್ಟ ಬರ್ತ ದನ ಹುಕ್ಕದಿದ್ದಂಗೆ ನಾವು ನೋಡ್ಕೊಂತೇವೆ. ಅವನಿಗೂ ಹೇಳ್ತೇವೆ ಯಾರಿಗೆ ಕಳೆದನ ಬರೋವಂಗೂ ಅಪ್ಪ ನೋಡಿಕ್ ಸ್ವಲ್ಪ ಕಟಾಕ ನೋಡೋಣ, ಅದು ಮನೆ ಬೇಲಿ ಮಾಡಿ ಇದ್ರಲ್ಲೂ ಮತ್ತೆ ಹುಕ್ಕಿದ್ರೆ ನಾ ಕಟ್ಟ ಕೊಡುವೆ ನಿನ್ನೆ ಕೊಡುವಂಗಿಲ್ಲ ಮತ್ತೆ ನನ್ನ ದಂಡ ಕೊಟ್ಟನೆ ಹುಡ್ಕೋಬೇಕು ಅಂತ. ದೂರದವ್ರದ ಬಂದೆ ಹುಕ್ಬಿಡ್ತೀವಿ, ಅವ್ರದ ಕಟಾಕ್ತಾವ ಅವಾಗ 6-7 ತಿಂಗಳ ಆ ಕಟಾಕಂದ್ರೆ ಇಡೀ ದಿವಸ ಕಟಾಕ ಇದೆ ಏನ್ ಕೊಡ್ತಿ ಕೊಟ್ಟು ಹುಡ್ಕೋಕ್. ಅವಾಗ ಮುಂದೆ ಬರುವವರ ಬಿಡುವವರು ಅಲ್ಲ ಹಿಂಗಿರ್ತಾರ. ಹಂಗಾಗಿ ಇಲ್ಲಿವರೆಗೆ ಬೆಳೆ ದೇವರ ಅನುಗ್ರಹದಿಂದ ನಮ್ಮ ಹೇಳಿಕೆ ಪ್ರಕಾರದಲ್ಲಿ ಬೆಳೆ ಬರ್ತಾ ಇದೆ. ಹಾಗಾಗಿ ನಮ್ಮ ಹೆಂಡತಿನೂ ನೀವು ಬೆಳೆ ಮಾಡೋದು ಬೇಡ, ನಿಮ್ ಕೂಡ ಆಗುದಲ್ಲ ಈಗ ನಮ್ಗೆಲ್ಲ ತ್ರಾಸಾತೀಯ ಅದೇ. ಆದರೂ ನಮಗೆ ಅದನ್ನು ಅದರಿಂದ ನಾನು ಸ್ವಲ್ಪ ಮುಂದೆ ಬಂದವ ನಮ್ಗೇನು ನೌಕರಿ ಇರಲಿಲ್ಲ, ಯಾಕೆ ಅಷ್ಟು ಬೇಕು ಬಿಡ್ಬೇಕು, ದೇಹದಲ್ಲಿ ಇನ್ನು ಸ್ವಲ್ಪ ಬಲ ಇದಲ್ಲ ಹೆಂಗಿದ್ರು ಅದ ದೇಹ ಇದಾಗುದೇ ನಮ್ಗೆ ಗೊತ್ತಿದ್ದಲ್ಲ, ಅದಕ್ಕಾಗಿ ಸ್ವಲ್ಪ ಮಾಡೇ ಬಿಡುವ. ನಾವು ಹೋದ್ಮೇನ ಮುಂದೆ ಹೋದ್ಮೇನಾರು ಹೇ ಅವನ ಮುಂದೆ ಯಾರು ಇಲ್ವಾ ಸಕ್ಪುರ್ಸ್ನಾಗದ್ನ ಆ ಬಾಯ್ಲರು ಹೇಳಲೆ ಅನ್ನುವಂತ ತತ್ವದಲ್ಲೇ ನಾವು ನಡೀತೀವಿ ಸರ್. ತೋಟ ಮಾಡಿಲ್ಲ, ತೋಟ ಅದೇ ಹೇಳ್ದಲ್ಲ, ಇದೊಂದು ತೆಂಗಿನ ಮರ ಇಲ್ಲಿಂದ ಹೀಗೆ ಪೂರ್ತಿ ಇದೆ, 40 ಮರ ಲೆಕ್ಕೆ ಇದೆ. ಈ ಮೂರು ಬೆಳೆ ಮಾಡೋದ್ರಿಂದ ಈ ಭಾಗಕ್ಕೆ ನಂಗೆ ಕೊಡಿ ಇಳುಕ್ ಆಗಲ್ಲ. ಹಾಗಾಗಿ ಈಗ ಬಾವಿ ಎಲ್ಲ ತಿಕ್ಕಣೆ 4 ಬಾವಿ ತೆಗೆದಿದೆ ಈ ಗೌರ್ಮೆಂಟ್ ಇದರಿಂದ ಕಟ್ಟು ಉಡಿದು ಹೋದ್ರಿಂದ 2 ಪಂಪ್ ಮಾಡಿದೆ, ಬಾವಿ ಚೌಳ ಆಗೋದು. ಹಾಗಾಗಿ ಆ ಭಾಗ ಐತ ಮಾಡ್ಲಿಕ್ಕೆ ನನ್ನ ಹತ್ರ ಆಗ್ಲಿಲ್ಲ. ಅಂದ್ರೆ ಅಡಿಕೆ ಹಾಕಿದ್ರೆ ಮುರಿ ತೆಂಗಿನ ಮರ ಹಾಕಿದ್ರೆ ಎಂತಕ್ಕೆ, ಅದಕ್ಕೆ ಮತ್ತೆ ಒಂದು 8 ಕ್ವಿಂಟಲ್ ಶೇಂಗಾ ಆಗ್ತದೆ, 21 ಗುಂಡಿ ಒಂದೇ ಗದ್ದೆ ಇದೆ. ಭತ್ತನು 30 ಗಣದ ಮೇಲೆ ಹೊತ್ತಿಗೆ 4 ಗುಡಿ ಹಾಕತ್ತವ್ರು, ಒಂದು 28 ಚೀಲ ಈ ಸೊಸೈಟಿ ಹಕ್ಕು ಬರುವುದಿಲ್ಲ ಅದು 28 ಚೀಲ ಭತ್ತ ಆಗ್ತದೆ. 30 ಆಯ್ತು, 53-54 ಕೆಜಿ ಆ ಗದ್ದೆ ಭತ್ತ ಬರ್ತದೆ. ಕಡೆಗೆ ಇಲ್ಲಿಂದಲೂ ಈಗ ನಾವು ಆ ಗದ್ದೆ ತಗೊಂಡ್ರೆ ನಾನು 35 ವರ್ಷ ಸಂಬಳ ಆಯ್ತು ಕಿಮ್ಮತ್ತಿಗೆ ತಗೊಂಡಿದ್ದೆ. ಅದಿನ್ನುವರೆಗೂ ಅದೇನಂತೀರಿ ಜಳ್ಳು ಜಳ್ಳು ಅಂದ್ರೆ ಬೋಮ್ನೋಳ ಬೀಳ್ತದೆ ಅಂತಾರೆ, ಅದಕ್ಕೆ ದೇವರ ಅನುಕೂಲ ಇನ್ನುವರೆಗೆ ಅದು ಬೀಳಲಿಲ್ಲ. ಹಂಗಾತ ಇದೆ ಹಿಂಗ ಹಂಗೇನಾದ್ರು ಆದ್ರೆ ಕಡಿಮೆ ಆಗ್ತಿದೆ, ಅದು ನಮ್ಮ ನಸೀಬ ಅಂತ ತಿಳ್ಕೊಂಡ್ಬಿಟ್ರಾಯ್ತು. ನಾವು ನಮ್ಮ ಸಕ ನಾವು ತಿನ್ನುವ್ರದ್ದು ಎಲ್ಲ ನಸೀಬ ಇದೆ ಅದು ಹಾಗೆ ಆಗ್ತದೆ. ನಾನು ಮಾಡಿದ ಬೆಳಿಲೆ ನನ್ನ ಹೆಂಡತಿದಾಗಲಿ ಅಥವಾ ನನ್ನ ಮಕ್ಕಳದಾಗಲಿ ನನ್ನ ಮೊಮ್ಮಕ್ಕಳದಲ್ಲಿ ಯಾರ್ದಾದ್ರೂ ಸ್ವಲ್ಪ ಸಕಾಯಿದ್ರೆ ಅದು ಅಭಿವೃದ್ಧಿ ಆಗ್ತದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಎಂಬುದೇ ನನ್ನ ಉದ್ದೇಶ ನಾವೊಂದೊಂದು ಸಲ ಹಾರ್ಕೊಳ್ತೇನೆ, ಸ್ವಲ್ಪ ಹೇಗೆ ಮಾಡಿ ಅವ್ರು ಬರ್ದಿದ್ರೆ ಮಾಡಿದ್ರೆ ಸ್ವಲ್ಪ ಸಿಟ್ಟು ಮಾಡಿದಾಗ ಬರ್ತದೆ ಸಿಟ್ಟು, ಆದ್ರೆ ಅವ್ರು ಅವಾಗ ತಾವು ಬರುವುದಿಲ್ಲ, ನೀವೆಂತ ಮಾಡಿ ಹಿಂಗಲ್ಲ ಅಂತಾರೆ, ಅದೇನು ಮಾಡೋಕೆ ಬರುವುದಿಲ್ಲ, ಮಾಡೋದು ಮಾಡುವುದೇ ಮಾಡ್ತಿದ್ದೀನಿ. ಈಗ ಗದ್ದೆ ಕುಯ್ದು ಕಠಿಣ ಆಗಿದೆ, ಆದ್ರೆ ಅವ್ರು ದೀಪಾವಳಿ ನಂತರ ಅವ್ರು ನಾಲ್ಕು ದಿವಸ ಹೋದ ಮನೆ ಬರ್ತಾರೆ ಅವ್ರು, ಅಲ್ಲಿ ಅಲ್ಲಿವರಿಗೆ ತಡ್ಕೊಂಬೋದು, ಏನ್ ಮಾಡುದು. ಹಾಗಾಗಿ ಇವತ್ತೆ ಹೋಗೆ ಅವನನ್ನ ಹೇಳಿದ್ದ ಆಕಾಶವಾಣಿಯವರು, ಕೇಂದ್ರದವರು ಸಿದ್ದರಾಮ ಬರ್ರು ಮತ್ತೆ ಹೋಗ್ಬೇಡ ಅನ್ಕೊಂಡು ಹೇಳಿದ್ದೆ, ನಮ್ಮ ಮಮ್ಮಗನ್ ಕೂಡ ಇಲ್ಲೇ ಹೋಗ್ಬೇಡ ಅಂದ. ಹಾಗಾಗಿ ಅವನ ಗದ್ದೆ ಬದಿ ಕುಯ್ಕೊಂಡೆ ಬಿಂದ್ಕೊಂಡೆ ಊಟ ಮಾಡ್ತಾ ಇದ್ದೆ, ಅಲ್ಲಿಗೆ ನೀವು ಬಂದ್ ಬಿಡುದ್ರಿ. ಹತ್ತು ದನ ಸಾಕಿರಿ, ಅದ್ರ ಉದ್ದೇಶ ಏನು ಮತ್ತೆ ಅದು ಹೇಗೆ ಅನುಕೂಲ? ದನ ನಮ್ಮ ತಾಯಿಯವರು ಸಾಕ್ತಿದ್ರು, ಎರಡೆರಡು ಎಮ್ಮೆ ಅಂತೆ ನಾನು ಸಾಕದೆ. ಎರಡು ಎಮ್ಮೆ ಸಾಕಿದ್ರೆ ಸಾಮಾನ್ಯ ಒಂದು ಚಲೋ ಎಮ್ಮೆ ಆದ್ರೆ 7 ಲೀಟರ್ 6.5 7 ಲೀಟರ್ ಹಾಲು ಬರ್ತದೆ ಸರ್ ಬೆಳಿಗ್ಗೆ, ಸಂಜೆಗೆ 5 ಮೇಲೆ. ಅದು ಸಂಜೆಗಿನ ಹಾಲೆಂದು ಅದಕ್ಕೆ ದಾಣಿಗೆ, ಬೆಳಗ್ಗಿನ ಹಾಲೊಂದು ನಮ್ಮ ಕುಟುಂಬಕ್ಕೆ. ಮಾರ್ಕ ಬರುವುದು ಮಾಡುವುದೆಲ್ಲ ತ್ರಾಸಾಗ್ತದೆ. ಮತ್ತೆ ಆ ಟೈಮಿಗೆ ಒಂದೊಂದು ಹೆಡೆಗೆ ಗೊಬ್ಬರ ಬೀಳ್ತದಲ್ಲ ಗದ್ದಿಗೆ ಅಂದ್ಕೊಂಡೆ. ಹಾಗಾಗಿ ದನ ನಾವು ಯಾವಾಗೂ ಸಾಕ್ತೇವೆ. ಹೇಳ್ರಿ, ಈಗ ನಮ್ಗೆ ವಯಸ್ಸಾಯ್ತು, ಆಗಲಿಲ್ಲ, ಒಂದು ಎಮ್ಮೆ 2 ಜರ್ಸಿ ಹಾಕಿ ಇತ್ತು, ಈಗ ಮೊನ್ನೆ ಒಂದು ಕುಟ್ಟೆ ಒಂದು ಇಟ್ಕೊಂಡು ಮೂರು ಇತ್ಕೊಳಿದೆ ಇತ್ಕೊಳಿವ ಸಾಕ. ಈಗಾದ್ರೂ 6.5 ಲೀಟರ್ ಹಾಲಾದ್ರೆ ನಮ್ಮಲ್ಲಿ ಒಂದೂವರೆ ಲೀಟರ್ ತಿಂದ್ರು. ನಾವು ಹಾಲು ತಿಂದರೆ ಮುಂದೆ ನಿಮಗೆ ಸಾಕ್ಷಿ ಆಗ್ತದೆ, ಯಾಕಂದ್ರೆ ಏಜಿಗೆ ನಮ್ಮ ಮೈಬಣ್ಣನೇ ನಿಮ್ಗೆ ಹೇಳ್ತದೆ. ನಮ್ಗೆ ಹಾಲು ಹಿಂಗೆಲ್ಲ ಹಾಲು ತಿಂದ್ರೆ ನಮ್ಗೆ ಉಪಯೋಗ ಬರೋದು. ನಾವು ಮಜ್ಜಿಗೆ ತಿಂಬುದು, ಮೊಸರು ತಿಂಬುದು ಗಟ್ಟಿ, ಮತ್ತೆ ಅದಕ್ಕೆ ನೀರು ಬೇರೆ ಏನಾಗೋಲ್ಲ. ಎಷ್ಟೇ ಆಗಲಿ ಅದು 100 ಗ್ರಾಮ್ ಕೊಡಲಿ ಅವರು, 200 ಗ್ರಾಮ್ ಕೊಡಲಿ, 400 500 ಗ್ರಾಮ್ ಮೊಸರಿನವ್ರಿ ತಿಂದೇನೆ ನಾನು. ಅದಕ್ಕೆ ಅವಾಗ ನನಗೆ ಹಸುನೇ ಆಗುದಿಲ್ಲ. ಅದೊಂದು ತಮಗೆ ಕುಡ್ಕೊ ಹೋದ್ಮೇಲೆ ನನಗೆ ಟೈಮ್ ನನಗೆ ಗೊತ್ತಾಗುದಿಲ್ಲ, ಅದು ತಂಪು ಕೊಟ್ಟುಬಿಡ್ತದೆ. ಹಾಗಾಗಿ ನಾವು ದನ ತಿನ್ನೋಕಾಗೂ ಹೌದು, ನಮ್ಮ ಮನೆ ಇದಕ್ಕೆ ಬಳಕೆಗೆ ಖರ್ಚಿಗೆ ಅಲ್ಲ ಹಣ. ರೈತನ ಕೂಡ ಹಣ ಬರೋದಿಲ್ಲ ನಮಗೆ. ಮೇದಲ್ಲೇ ತುದಿಗೆ ಬೆಳೆ ಮಾಡಿದ್ರೆ ಅವ ಜುಲೈದಲ್ಲಿ ಕೊಟ್ಟರು ಕೊಟ್ಟ, ಅವನಿಗೆ ನಾವು ಸ್ವಲ್ಪ ಅನುಕೂಲ ಆದಂಗೆ ಕಾಣಿಸ್ತಿದೆ. ಅವನು ದೊಡ್ಡ ಸಾವುಕಾರ, ಆದರೂ ನಮ್ಮ ಬೆಳೆ ಅಷ್ಟಾದ್ರಿಂದ ನಾವು ನೀವು ಹೇಳ್ತೀನಿ ಸರಿಯಿಲ್ಲ, ನೀವು ಹಂಗೆ ಮಾಡಿದ್ರೆ ನಾವು ಬಡ್ಡಿ ಸಾಲ ಬ್ಯಾಂಕನ್ ಸಾಲದಿಂದ ಆಗುದು. ನೀವು ಲೇಟ್ ಮಾಡ್ರೆ ನಮ್ಗೆ ಅದೊಂದು ತಿಂಗಳು ಇರುತ್ತೆ, ನೀವು ಅದು ಹಾಕೊಡ್ತೀರಿ, ನಮಗೆ ಇಷ್ಟ ಕೊಡುರಿ ನೀವು ಅಂದ್ಕೊಂಡು ಅವಾಗ ಹಂಗೆ ಕೇಳ್ತೇನೆ. ಆದರೂ ನಮಗೆ ಹಂತ ಹಂತವಾಗಿ ಎಲ್ಲರೂ ಎಪ್ರಲ್ ಮೇದ್ರೆ ಬೆಲ್ಲದ ಎಷ್ಟು ದುಡ್ಡು, ಮತ್ತೆ ಈ ಶೇಂಗಾ ಬೆಳೆದು ಭತ್ತದಲ್ಲೇ ಹೇಳಿದ ಸರ್ ಎಷ್ಟು ಇಳುವರಿ ಬಂದರು. ಈಗ 12 ವರ್ಷದಲ್ಲೇ ಅದು ಏನು ಇಂಪ್ರೂವ್ ಆಗುದಿಲ್ಲ ಅಂತ. ಬೆಳೆ ದನಕ್ಕೆ ಹುಲ್ಲಬೇಕು, ಊಟಕ್ಕೆ ಭತ್ತ ಬೇಕು, ಮತ್ತೆ ನಾವೆಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಕಿಂಟಲಕ್ಕೆ ಕೊಡ್ತಾ ಇದ್ದಿದ್ದ, ಅದನ್ನು ಯಾಕೆ ನಂಗೆ ಕೊಡಿಲ್ವಾ ಅಂತ ಹೇಳುದು. ಭತ್ತ ಮಾರದ ಕೂಡಲೇ ಅದು ಇದಾಯ್ತು, ಅಕ್ಕಿನೇ ಇರುದು. ಈಗ ಹೋದೆ 4-5 ಕ್ವಿಂಟಲ್ ಅಕ್ಕಿ ಇದೆ, ಮತ್ತೆ ಕೊಡುವುದಿ. ಆದರೆ ಅಕ್ಕಿಗೆ ಯಾರು ಬರುವುದು ಎಲ್ಲಿ? ನೀವೆಲ್ಲ ನಿಮಗೆ ಬೇಕಾದ ಅಕ್ಕಿಯ ಜೂನ್ದಲ್ಲೇ ತಗೋಕೊಬಿಡ್ತೀರಿ, ಮತ್ತೆ ಇದ್ರ ಮಾಡುದಿಲ್ಲ. ಈಗೆಲ್ಲ ಮತ್ತೆ 25 ಕೆಜಿ ಬ್ಯಾಗ್ ಬಂದ್ರಿಂದ ನಮ್ಮ ಅಕ್ಕಿಗೆ ಬೆಲೆ ಇಲ್ಲ. ದನ 38 ರೂಪಾಯಿ ಕೆಜಿ ದಾಣಿ, 26 ರೂಪಾಯಿ ಕಿಲೋ ಮನುಷ್ಯ ಊಟ ಮಾಡುವ ಅಕ್ಕೆ ಇದು ನೋಡಿ. ಹಿಂಗಾದ್ರೆ ಈ ರೈತ ಈ ನೌಕರನ ಲೇವಲ್ ಹಿಡುದು ಯಾವಾಗ ಅವನ್ ಹ್ಯಾಂಗ್ ಹಿಡುಕ್ ಆತಿದ್ ಅವನ್ ಕೂಡ. ಇವನ್ ಕಷ್ಟ ಹೆಚ್ಚೆ, ಅವನ್ ಕಷ್ಟ ಕಡಿಮೆ. ಅವನ್ 8 ತಾಸು ಡ್ಯೂಟಿ ಮಾಡಕ್ಕೆ ಹೋದ್ರು ಸಾಮಾನ್ಯ ನೌಕರ 2000 ಮೇಲೆ, ಇವನಿಗೆ 300 ರೂಪಾಯಿ ಬೀಳುದಿಲ್ಲ. ಹಾಗಂದ್ರೆ ಬೀಳುದಿಲ್ಲ ಅಂತ ಮಾಡ್ದಿರ ಗೊತ್ತಿದೆ, ಮಾಡ್ಲೇಬೇಕತ್ತಿ ನಾವೊಂದು ಇದ್ರಲ್ಲೇ ಉಳಿಬೇಕು ಅನ್ಕೊಂಡು ಹಾಗೆ ಮಾಡುದೆ ನೋಡಿ. ರೈತ ಬೀಳಿಂದಿ 2 ಜನ ಮಕ್ಕಳಿಗೆ ನೌಕರಿ ಕೊಟ್ಟು ಹಿಡಿದೋಳು ಮನೆ ಕಟ್ಕೊಂಡು ದನದೊಂದು ಕೊಟ್ಟಿಗೆ ಮಾಡಿಕೊಂಡು ನನ್ನ ಜೀವನ ಈ 65 ವರ್ಷದವರೆಗೆ ಸರಿಯಾಗಿ ಮಾಡ್ಕೊತ ಬಂದಿನ ಸರ್. ಒಳ್ಳೆಯದು. ಶ್ರೀಧರ್ ದೇವಣ್ಣ ನಾಯ್ಕ ಅವ್ರಿ, ಒಬ್ಬ ಹಿರಿಯ ರೈತರಾಗಿ ನಿಮ್ಮ ಕೃಷಿ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಒಳ್ಳೆಯದು. ಹಿರಿಯ ರೈತರಾಗಿ ತಮ್ಮ ಕೃಷಿ ಅನುಭವಗಳನ್ನು ಇದುವರೆಗೂ ಹಂಚಿಕೊಂಡವರು ಕುಮಟಾ ತಾಲೂಕು ಹಿರೇಗುತ್ತಿಯ ಶ್ರೀಧರ್ ಡಿ ನಾಯ್ಕ. ಸಂದರ್ಶಕರು HB ರಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶೆಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೊ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ ಕೆ ಹಿತ್ ಕೆ ಲಿಯೆ ಹೈ.

ಮುಂದೆ ಕೇಳಿ ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ, ಕೋಪಿ ಜ್ಞಾತಕ ಬೇಕು ಜಪ ತಪ ಕಾ